ಮತ್ತೆ ಹುಣಸೂರು ಡಿಗ್ರಿ ಪಿ ಯು ಮಾಡಿದೆ. ಮೈಸೂರಲ್ಲಿ ಎಮ್ ಎ ಮತ್ತೆ ಬಿ ಎಡ್ ಮತ್ತೆ ಕಂಪ್ಯೂಟರ್ ಅಲ್ಲಿ ಮಾಡಿ 10 ವರ್ಷ ಅಲ್ಲೇ ಇದ್ದೆ. ಅದಾದ ನಂತರ ನನಗೆ ಒಂದು ಅವಕಾಶ ಸಿಕ್ತು ಗೌರ್ಮೆಂಟ್ ಹೈಸ್ಕೂಲಲ್ಲಿ 5 ವರ್ಷ ಟೀಚರ್ ಆಗಿ ಕೆಲಸ ಮಾಡಿದೆ. ಅದು 5 ವರ್ಷ ಅವಕಾಶ ಸಿಕ್ತು ಗೌರ್ಮೆಂಟ್ ಹೈಸ್ಕೂಲಲ್ಲಿ ತುಮಸೆಗೆ. ಅಲ್ಲಿ ಮಾಡಿದ ನಂತರ ಯಾಕೋ ನಮಗೆ ತೃಪ್ತಿದಾಯಕ ಆಗಲಿಲ್ಲ, ಅಂದರೆ ಆರ್ಥಿಕವಾಗಿ ಯಾವುದೇ ನಮ್ಗೆ ಸಪ್ಲೈ ಆಗಲಿಲ್ಲ. ನಮ್ಮಲ್ಲಿ ಇದ್ದಂಥ ಸೋರ್ಸಸ್ ಅಂದರೆ ನಮಗೆ ಭೂಮಿ ಇತ್ತು, ಅಲ್ಲಿ ನಮ್ಮ ತಂದೆ ತಾಯಿ ಮಾಡಿದಂಥ ಆಸ್ತಿಗಳಿದ್ದು, ಅದರಿಂದ ನಾವು ಅಲ್ಲಿ ಬಂದಂಥ ಇದ್ದು ನೀರಾವರಿ ಅವು ಯಾವ ಇರಲಿಲ್ಲ. ಆದರೆ ನಮ್ಗೆ ಒಂದು ಸ್ವಲ್ಪ ಅನುಭವ ಬಂದ ಮೇಲೆ ಗಂಗಾ ಕಲ್ಯಾಣ ಯೋಜನೆಯಿಂದ ನಾವು ಒಂದು ಪಂಪ್ ಸೆಟ್ಟನ್ನು ಮಾಡಿಸ್ಕೊಂಡು ಆ ಟೈಮಲ್ಲಿ ಮಾಡಿ ನಂತರ ಹಂತವಾಗಿ ಸ್ವಲ್ಪ ಸ್ವಲ್ಪ ವೈಜ್ಞಾನಿಕವಾಗಿ ಬೆಳೆಗಳನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೋ. ಅದಾದ ನಂತರ ನನಗೆ ಈ ಎಜುಕೇಷನ್ ಅನ್ನೋದೇ ಒಂದು ಸ್ವಲ್ಪ ಕಡಿಮೆ ಮಾಡಿ ಫುಲ್ಲು ವ್ಯವಸಾಯದ ಬಗ್ಗೆನೇ ಮಾಡಿದೋ. ನಮಗೆ ತುಂಬ ಉಪಕಾರಿಯಾಗಿದೆ ಒಟ್ಟಿನಲ್ಲಿ. ನಾನು ಮಾಡಿದಂಥ ಅನುಭವ ಪ್ರಕಾರ ನಾನು ಯಾವುದೇ ಬೆಳೆ ಮಾಡಿದ್ರೂ ನನಗೇನು ಇಲ್ಲಿವರೆಗೂ ಲಾಸ್ ಆಗಿಲ್ಲ. ನಾನು ಪ್ರತಿಯೊಂದು ಬೆಳೆಯಲ್ಲೂ ನಾನು ಆದಾಯ ಕಂಡೆ, ಮತ್ತು ನಾನು ಈಗ ಆರ್ಥಿಕವಾಗಿ ಚೆನ್ನಾಗಿದ್ದೀನಿ ಸರ್. ಈ ಕೃಷಿಯನ್ನ ನೀವು ಆರಿಸಿಕೊಂಡು ಬಂದ್ರಿ, ಆದರೆ ಆ ವಿದ್ಯಾರ್ಥಿ ದೆಸೆಯಲ್ಲೂ ಕೃಷಿ ಬಗ್ಗೆ ಒಂದಿಷ್ಟು ಪರಿಚಯ ಇಟ್ಕೊಂಡಿದ್ರ ನೀವು ಬಂದು ಹೋಗಿ ಮಾಡೋದು, ಊರಲ್ಲಿ ಏನು ನಡೀತಾ ಇದೆ, ಏನು ಹೇಗೆ ಆಗ್ತಾ ಇದೆ ಅಂತದೆಲ್ಲ ಗಮನಿಸ್ತಾ ಇದ್ದೀರಿ. ಹೌದು ಸರ್, ನಾನು ರಜರಿ ಟೈಮ್ನಲ್ಲಿ ಬಂದಾಗ ನಾನು ಸುಮ್ಮನೆ ಕೂರ್ತಿತ್ತಿಲ್ಲ. ನಮ್ಮ ತಂದೆ ತಾಯಿ ಜೊತೆಲಿ ನಾನು ವ್ಯವಸಾಯದ ಬಗ್ಗೆ ಅವಾಗ ಅವರ ಒಂದು ಅನುಭವವನ್ನು ಪಡ್ಕೋತಾ ಇದ್ದೆ ಮಧ್ಯ ಮಧ್ಯ. ಈ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಿಮ್ಗೇನು ಒಂದು ನೀರಿನ ಸೌಲಭ್ಯ ಸಿಕ್ತು, ಅದು ನಿಮ್ಗೊಂದು ದಿಕ್ಕನ್ನ ಬದಲಿಸ್ತು. ಹೌದು ಸರ್, ನಮ್ಮ ಮನೆ ದಿಕ್ಕನ್ನೇ ಬದಲಿಸ್ತು, ನನ್ನ ದಿಕ್ಕಲ್ಲ. ನಮ್ಮ ಮನೆಯಲ್ಲಿ ಆರ್ಥಿಕವಾಗಿ ಒಂದು ಹಿಂದೆ ಜರಿದ ಕುಟುಂಬ ಆದರೂ ಅದೊಂದು ಅವಕಾಶ ಸಿಕ್ಕಿದಾಗ ನಮಗೆ ಪೂರ್ಣವಾಗಿ ನಾವು ನೀರಾವರಿಯನ್ನು ಯೂಸ್ ಮಾಡ್ಕೊಂಡು ಕಬ್ಬು ಪ್ರತಿಯೊಂದು ಬೆಳೆನೂ ನಾವು ಸ್ಟಾರ್ಟ್ ಮಾಡಿದ್ದೆವು ಸರ್. ರೇಷ್ಮೆನೂ ಬೆಳೆದಿದ್ದು 7 ವರ್ಷ ರೇಷ್ಮೆ ಇಲಾಖೆಯಲ್ಲೂ ನಾವು ಒಳ್ಳೆಯ ಹೆಸರು ತಗೊಂಡಿದ್ದೀವಿ ಅಲ್ಲೂ. ಈಗ ರೇಷ್ಮೆ ನಿಲ್ಲಿಸಿದ್ದೀರಿ? ಹೌದು ಸರ್, ರೇಷ್ಮೆ ಅದು ಅಂದರೆ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾಗ ಮೊದಲು ಸ್ಟಾರ್ಟಿಂಗ್ ಚೆನ್ನಾಗಿ ಸಿಕ್ತು. ಆದರೆ ಆ ಸಮಯದಲ್ಲಿ ಹೆಂಗಾಗ್ಬಿಡ್ತು ಅಂದರೆ ಈ ವೈಜ್ಞಾನಿಕವಾಗಿ ಅಲ್ಲೂ ಬೆಳೆಗಳು ಇದ್ಬಿಡಿರಲಿಲ್ಲ. ಬತ್ತ ಬತ್ತ ಬತ್ತ ಬತ್ತ ಇಳುವರಿ ಕಡಿಮೆ ಆಗ್ಬಿಟ್ಟು ಫುಲ್ಲು ಲಾಸಲ್ಲಿ ಬಂತು. ಆವಾಗ ಒಂದು ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು. ಇವಾಗಲೂ ರೇಷ್ಮೆ ಇಲಾಖೆಯವರು ಪ್ರೋತ್ಸಾಹ ಮಾಡ್ತೀವಿ ಮಾಡಿಯಪ್ಪ ಅಂತ ಹೇಳ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ಕೊಂಡಿದ್ದೀನಿ ಸರ್. ಈಗ ನಮ್ಗೊಂದು ಕುತೂಹಲ, ನೀವು ವಿದ್ಯಾರ್ಥಿ ದೆಸೆಯಲ್ಲಿ ಇಷ್ಟೆಲ್ಲ ಓದಬೇಕು ಅಂದರೆ ಸುಮಾರೊಂದು 6-7 ವರ್ಷಗಳ ಕಾಲ ನಿರಂತರವಾಗಿ ಅಧ್ಯಯನದಲ್ಲಿದ್ದವರು, ಕೃಷಿಗೆ ಬಂದು ಶುರು ಮಾಡ್ತೀನಿ ಅಂದರೆ ಆಗ ಏನು ಯಾವ ಥರ ಪರಿಸ್ಥಿತಿ ಇತ್ತು, ನಿಮ್ಮ ಬದಲಾವಣೆಗಳನ್ನು ಹೆಂಗೆ ನೀವು ತರಕ್ಕೆ ಪ್ರಾರಂಭ ಮಾಡಿದ್ರಿ, ಒಂಚೂರು ನಮಗೆ ಆ ಬಗ್ಗೆ ಹೇಳಿ ಸರ್. ಸ್ಟಾರ್ಟಿಂಗು ಪ್ರತಿಯೊಬ್ಬರಿಗೂ ಆ ಸಮಸ್ಯೆ ಇದ್ದೇ ಇರುತ್ತೆ ಸರ್. ಯಾರು ಅಲ್ಲಿಂದ ಬಂದ ತಕ್ಷಣ ಏನೇ ಅನುಭವ ಪಡೆದಿರುವ ಪ್ರಥಮ ವರ್ಷದಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಯಾವುದೇ ಕೃಷಿ ಮಾಡಬೇಕಾಗಲಿ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆರ್ಥಿಕವಾಗಿರ್ಬೋದು ಅಥವಾ ಯಾವುದೋ ಒಂದು ಇದು ಇರ್ಬೋದು ವೈಜ್ಞಾನಿಕವಾಗಲಿ. ಆದರೆ ನಾವು ಹಂತವಾಗಿ ಒಂದೊಂದು ಬೆಳೆನ ಬೆಳೆದು ಬಂದಾಗ ಅದು ನಮಗೆ ಲಾಭದಾಯಕವಾಗಿ ಅನಿಸ್ತಾ ಮಾಡ್ತಾ ಮಾಡ್ತಾ ನಮ್ಗೆ ಅನುಭವವಾಗಿ ಒಳ್ಳೆ ಲಾಭ ಬರ್ತಾ ಇದೆ ಸರ್. ವ್ಯವಸಾಯ ಕೃಷಿಗೆ ಸಂಬಂಧಪಟ್ಟ ಹಾಗೆ ಏನೋ ತರಬೇತಿಯನ್ನು ಪಡ್ಕೊಳಕ್ ಹೋಗಿಲ್ಲ ಸರ್. ಇಲ್ಲಿವರೆಗೂ ನಾನು ಯಾವುದೇ ತರಬೇತಿ ಆಗಲಿ ಯಾವುದೇ ಒಬ್ಬರು ಕಡೆಯೂ ಹೇಳಿಸ್ಕೊಂಡು ಮಾಡಿಲ್ಲ. ನಮ್ಮ ತಂದೆ ತಾಯಿ ಅನುಭವ ಆಧಾರದ ಮೇಲೆ ನಾನು ಕಲಿತ ಆಧಾರದ ಮೇಲೆ ಅನುಭವ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸರ್ ಇಲ್ಲಿವರೆಗೂ. ಈಗ ಅಲ್ಲಿಂದ ಬರ್ತಿದ್ದಂಗೆ ಯಾವ ಬೆಳೆಗೆ ನೀವು ಕೈ ಹಾಕವ್ರಿ ಸರ್? ಅಲ್ಲಿಂದ ಬಂತ ಸ್ಟಾರ್ಟಿಂಗ್ ಅಲ್ಲೇ ನಾನು ಸ್ಟಾರ್ಟಿಂಗು ಒಂದು ನೇಂದ್ರ ಬಾಳೆ ಅಂದ್ಬಿಟ್ಟು ಕೈ ಹಾಕಿದೆ ಸರ್. ಒಂದು 3 ಎಕರೆ ಸ್ಟಾರ್ಟಿಂಗ್ ಮಾಡಿದೆ. ಅಷ್ಟೊತ್ತಿಗೆ ನೀರು ಬಂದಿತ್ತು? ನೀರಿತ್ತು ಸರ್ ಆ ಟೈಮಲ್ಲಿ. ಆವಾಗ ನಿಮಗೆ ಒಳ್ಳೆ ಆದಾಯ ಬಂತ? ಚೆನ್ನಾಗಿ ಬಂತು ಸರ್ ಆ ಸ್ಟಾರ್ಟಿಂಗ್ ಅಲ್ಲೇ. ಒಂದು ಸರಿ ಆ ವರ್ಷದಲ್ಲಿ ನನಗೆ ಲಾಭ ಅಂದ್ರೆ ಒಂದು 5 ಲಕ್ಷ ಸಿಕ್ಕಿತ್ತು ಸರ್. ಅದು ನಿಮ್ಮ ಆತ್ಮವಿಶ್ವಾಸ? ಆತ್ಮವಿಶ್ವಾಸ ಆ ಟೈಮಲ್ಲಿ ನಾನು ಬದಲಾವಣೆ ಆಗಕ್ಕೆ ಒಂದು ಅವಕಾಶ ಸಿಕ್ತು ಸರ್ ಆ ಟೈಮಲ್ಲಿ. ಇದನ್ನ ಚೆನ್ನಾಗಿ ಮಾಡಿದ್ರೆ ಮಾಡಿ ಆ ಟೈಮಲ್ಲಿ ನಾನು ಒಂದು ಸ್ವಂತ ಒಂದು ಪವರ್ ಟಿಲ್ಲರ್ ತಗೊಂಡೆ ಕೃಷಿ ಇಲಾಖೆಯಿಂದನೆ. ಅಲ್ಲಿ ಗಂಗಾಧರ್ ಸರ್ ಅಂತಿದ್ರು, ಅವರು ಈ ತರ ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು ಅಲ್ಲಿಂದ ನಾನು ಕೃಷಿ ಇಲಾಖೆಯಿಂದ ಒಂದು ಪವರ್ ಟಿಲ್ಲರ್ ತಗೊಂಡೆ. ಅದು ನನಗೆ ಭಾರಿ ದಿಕ್ಕನೇ ಬದಲಾಯಿಸ್ತಾ ಇದೆ ಸರ್ ಈಗ. ಅಂದ್ರೆ ಎಲ್ಲ ನೀವು ಎಲ್ಲ ನೋಡಿ, ತಂದೆ ಹಾಗೆ ನಿಮ್ಮ ಹಿಂದಿನವರು ಹಿರಿಯರು ಮಾಡ್ತಿದ್ರು ಅದನ್ನ ನೋಡಿದ್ರಿ, ಇದಕ್ಕೆ ಒಂದು ನೀರಿನ ಒಂದು ಅನುಕೂಲ ಸಿಕ್ಕಾಗ ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಅಂತ ಬಂತು. ಹೌದು ಸರ್. ಈಗ ನಿಮ್ಮ ಇನ್ನೊಂದು ಪ್ರತಿಭೆ ಹಾಡನ್ನ ಹಾಡುವಂತದ್ದು, ಈ ಮಾತಿನ ಮಧ್ಯೆ ಒಂದು ಹಾಡು ಹಾಡ್ಬಿಡಿ ಜನ್ಮದ ನಾಯಕರೇ. ಒಲವಿನಂತರಾಳದ ಬೇಗೆಯೇಗೆ ನೀಗಲಿ ಜೀವವು ಬಾಳಲಿದೆ ಎಂದು ನಿನ್ನ ನೋಡಲು ಎಂದು ನಿನ್ನ ಕಾಣಲು ಒಲವಿನಂತರಾಳದ ಬೇಗೆಯೇಗೆ ನೀಗಲಿ ಜೀವವು ಬಾಳಲಿದೆ ಎಂದು ನಿನ್ನ ನೋಡಲು ಎಂದು ನಿನ್ನ ಕಾಣಲು ಬಾರೆಗೆಳತಿ ಬಾರೆ ನೀ ಕಾಡಬೇಡ ನನ್ನನು ಬಾರೆಗೆಳತಿ ಬಾರೆ ನೀ ಕಾಡಬೇಡ ನನ್ನನು ನನ್ನ ನಿನ್ನ ಬಂಧನ ಯಾರು ಬಿಡಿಸಲಾರರು ನನ್ನ ನಿನ್ನ ಬಂಧನ ಯಾರು ಬಿಡಿಸಲಾರರು ನಮ್ಮೆಯ ಮಿಲನವು ಎಂದೋ ಎಲ್ಲೋ ಸೇರಲಿ ಎಂದೋ ಎಲ್ಲೋ ಕೂಡಲಿ ಒಲವಿನಂತರಾಳದ ಬೇಗೆಯೇಗೆ ನೀಗಲಿ ಜೀವವು ಬಾಳಲಿದೆ ಎಂದು ನಿನ್ನ ಕಾಣಲು ಎಂದು ನಿನ್ನ ಸೇರಲು. ಧನ್ಯವಾದ ನಾಯಕ ಅವರೇ. ಕಾಲೇಜ್ ದಿನಗಳಲ್ಲಿ ಬಹುಶಃ ಈ ಹಾಡು ಹೇಳಿದ್ರೆ ಚಪ್ಪಾಳೆಗಳು ಬೀಳ್ತಿತ್ತು ಅಂತ ಅನ್ಸುತ್ತೆ ಅಲ್ವಾ? ಹೌದು ಸರ್, ಇದು ಯೂನಿವರ್ಸಿಟಿಲಿ ನಾನು ಎಂ ಎ ಮಾಡ್ಬೇಕಾದ್ರೆ ಪ್ರೇಜು ಸಿಕ್ಕಿತ್ತು ಸರ್ ಇದಕ್ಕೆ. ಆಮೇಲೆ ಕಬಡ್ಡಿನು ಆಡ್ತಿದ್ರಂತಲ್ಲ? ರಾಜ್ಯ ಮಟ್ಟದ ಕಬಡ್ಡಿ ಪ್ಲೇಯರ್ ಸರ್. ಹುಣಸೂರಲ್ಲಿ ನಂಬರ್ ಒನ್ ನಮ್ಮ ಕಾಲೇಜ್ ನಮ್ಮಿಂದೆ, ಅಲ್ಲಿಂದ ರಾಜ್ಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದೆ. ಈ ಹಾಡೆಲ್ಲ ಕೇಳಿದ್ಮೇಲೆ ನಿಮ್ಮ ಸಂಸಾರದ ಬಗ್ಗೆ ಏನೋ ಕೇಳಬೇಕು ಅನಿಸ್ತಾ ಇದೆ, ಹೇಳಿ ನಿಮ್ಮ ಕುಟುಂಬದ ಬಗ್ಗೆ. ಸರ್, ನಮ್ಮ ಕುಟುಂಬ ಅಂದ್ರೆ ನಮ್ಮ ಮಿಸಸ್ ಉಳ್ಳಳ್ಳಿ ಅವರು, ಅವರು ಎಂ ಎ ನಾನು ಬಂದ್ಮೇಲೆ ಮಾಡಿಸ್ತದ್ದು. ಇಲ್ಲಿ ಬಂದ್ಮೇಲೆ ಅವ್ರದ್ದು ಬರೀ ಡಿ ಎಡ್ ಆಗಿತ್ತು, ಬಿ ಎನ್ ಆಗಿರ್ಲಿಲ್ಲ. ಆವಾಗ ನಾನು ಓಪನ್ ಯೂನಿವರ್ಸಿಟಿಲಿ ಬಿ ಎ ಮತ್ತೆ ಎಂ ಎ ಮಾಡಿಸ್ದೆ ಅವ್ರನ್ನ. ಇವರು ಅವರು ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿರೋ ನಮ್ಮ ಉಲಿಕುರದಲ್ಲಿ. ಮತ್ತೆ ಇವಾಗ ಎಲ್ಲೂ ಹೋಯ್ತಾ ಇಲ್ಲ, ಮನೇಲಿ ಇದ್ದಾರೆ. ಇನ್ನು ಎಜುಕೇಶನ್ ಅಲ್ಲಿ ರನ್ನಿಂಗ್ ಮಾಡ್ತಿರೋ ಕೃಷಿ ಅವ್ರಿಗೂ ಖುಷಿ ತಂದಿದೆ. ಖುಷಿ ತಂದಿದೆ ಸರ್, ಅದಕ್ಕೆ ಸೈಲೆಂಟ್ ಆಗಿ ಈಗ ಮನೇಲೆ ಇದ್ದಾರೆ, ಎಲ್ಲೂ ಹೊರಗಡೆ ಬಯಸ್ತೇ ಇಲ್ಲ. ಈ ಕೃಷಿಯಿಂದ ಏನೆಲ್ಲ ಸಂಪಾದನೆ ಮಾಡಿದಿರಿ ಅದನ್ನ ಹೇಳ್ಬಿಡಿ ಮೊದಲು, ಆಮೇಲೆ ಹೆಂಗ್ ಸಂಪಾದನೆ ಮಾಡಿದ್ರಿ ಅಂತ ಕೇಳ್ತೀವಿ. ಸರ್, ಕೃಷಿಯಿಂದ ಇನ್ನು ನಾನು ಅಷ್ಟೇನು ಇನ್ನು ಒಂದ್ ಮಟ್ಟದಲ್ಲಿ ತೃಪ್ತಿ ಆಗಿದೆ, ಆದ್ರೂ ನಮ್ಮ ಮಟ್ಟಕ್ಕೆ ಈಗ ತೃಪ್ತಿ ಇದೆ. ಬಟ್ ಇನ್ನು ಇದೇ ಆಸೆಗಳಂತೂ ಇದೇ ಇರ್ತದ ನಮ್ಗೆ. ಆದ್ರೂ ಕೃಷಿಲಿ ಒಂದ್ ಆದಾಯ ಕಂಡು ನಾನು ಈ ಚಿಕ್ಕ ವಯಸ್ಸಲ್ಲಿ ನಾವು ಎಜುಕೇಶನ್ ಮಾಡ್ಕೊಂಡು ಮಧ್ಯಾಂತರ ಬಂದು ಇಲ್ಲಿ ಕೃಷಿ ಮಾಡಿ ಪರವಾಗಿಲ್ಲ ಅನಿಸ್ತಾ ಇದೆ. ಈಗ ನಮ್ಮ ಎಷ್ಟೋ ವರ್ಷಗಳಿಂದ ಕೃಷಿ ಮಾಡಿರೋರು ಆದಾಯ ಮಾಡಿಲ್ಲ. ನಾವು ಈಗ ಒಂದು 4-5 ವರ್ಷದಿಂದ ಕೃಷಿಗಿಳಿದು ಆ ತರ ಎಲ್ಲ ನಾವು ವೈಜ್ಞಾನಿಕವಾಗಿ ಮಾಡೋದ್ ನೋಡಿ ಅವರೇ ಖುಷಿ ಪಟ್ಟು ಪರವಾಗಿಲ್ಲ ನೀವೇ ಮಾಡ್ತಾ ಇದ್ದಾರೆ, ನಾವು ಎಷ್ಟು ವರ್ಷ ಆದ್ರೂ ಈ ಸಂಪಾದನೆ ಮಾಡಿಲ್ಲ ಅನ್ನೋ ಭಾವನೆ ಹೇಳ್ತಿದ್ದಾರೆ. ಆರ್ಥಿಕವಾಗಿ ನಿಮಗೆ ಅನುಕೂಲ ಆಗಿದೆ? ಆಗಿದೆ ಸರ್. ಇಲ್ಲಿ ನೀವು ಹೇಳಿದ ಒಂದ್ ವಿಷಯ ನನಗೆ ತುಂಬಾ ಇಷ್ಟ ಆಯ್ತು. ಏನು ಅಂದ್ರೆ, ನನಗೆ ನಷ್ಟನೇ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಈಗ ಒಂದು ಬೆಳೆಯಿಂದ ಒಂದು ಬೆಳೆ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗೋಣ. ಈಗ ಮೊದಲು ಹಾಕಿದ್ದು ನೀವು ಬಾಳೆ, ಅದರಲ್ಲೇ ನಿಮಗೆ ಯಶಸ್ಸು ಸಿಕ್ತು. ಈಗ ನಷ್ಟ ಆಗಬಾರ್ದು ಅಂದ್ರೆ ಚನ್ಮಾದ ನಾಯ್ಕ ಅವರೇ, ಯಾವ ಅಂಶಗಳ ಬಗ್ಗೆ ವಿಶೇಷ ಗಮನ ಕೊಡ್ಬೇಕು, ಹೆಂಗ್ ಮಾಡ್ಬೇಕು, ಯಾವ ತರ ಯೋಜನೆ ಇರಬೇಕು? ಸರ್, ಅದು ಪ್ರಥಮವಾಗಿ ನಮ್ಮ ಭೂಮಿ ಬಗ್ಗೆ ನಾವು ಮೊದಲು ಯೋಚನೆ ಮಾಡ್ಬೇಕು. ಮೊದಲು ತಾಳ್ಮಟ್ಟದ ಒಂದು ಪರೀಕ್ಷೆ, ಅಲ್ಲಿ ಯಾವ ರೀತಿ ನಮಗೆ ನೀರಿನ ವ್ಯವಸ್ಥೆ ಇದೆ ಮೂಲ, ಅಥವಾ ಈ ಮಣ್ಣು ಫಲವತ್ತವಾಗಿದೆಯಾ, ಇಲ್ಲ ಫಲವತ್ತೆ ಇಲ್ಲ ಅಂದಮೇಲೆ ಏನ್ ಮಾಡಬೇಕು, ಅದಕ್ಕೆ ಮುನ್ನೆಚ್ಚರಿಕೆವಾಗಿ ನಾವು ಕ್ರಮ ಕೈಗೊಳ್ಬೇಕು. ಅದಾದ ನಂತರ ಬೀಜೋಪಚಾರ ಮಾಡಿ ವ್ಯವಸಾಯ ಮಾಡಿ ಅದಕ್ಕೆ ಟೈಮ್ ಕರೆಕ್ಟಾಗಿ ನೀರು ಮತ್ತೆ ಗೊಬ್ಬರಗಳು ಮಾಡಿದಾಗ ಆಟೋಮೆಟಿಕ್ ಇಳುವರಿ ಬಂದೇ ಬರ್ತದೆ ಸರ್, ಯಾವುದೇ ಸಂದೇಶ ಇಲ್ಲ. ಈಗ ಬಾಳೆನಲ್ಲಿ ಒಳ್ಳೆ ಯಶಸ್ಸು ಸಿಕ್ತು. ಹೌದು ಸರ್. ಶುಂಠಿನಲ್ಲೂ ತುಂಬಾ ಸಂಪಾದನೆ ಮಾಡಿದ್ರು ಅಂತ ನಾನು ಆ ಬಗ್ಗೆ ಹೇಳಿ. ಸರ್, ಶುಂಠಿ ಬಗ್ಗೆ ಇನ್ನು ನನಗ ಅನುಭವ ಇನ್ನೂ ಆಯ್ತೇ ಅದ, ಅದು ಪೂರ್ಣವಾಗಿ ನಮ್ಗೆ, ಯಾಕಂದ್ರೆ ಅದು ಇತ್ತೀಚಿನ ಒಂದು ವಾಣಿಜ್ಯ ಬೆಳೆ, ನಮ್ಮಿಲ್ಲಿ ಬಂದಿರಲಿಲ್ಲ. ಕರ್ನಾಟಕದಲ್ಲಿ ಕೇರಳದ ಒಂದು ಬಾರ್ಡರ್ ಇರೋದ್ರಿಂದ ಯಥೇಚ್ಛವಾಗಿ ಕೇರಳದವರು ಅಕ್ಕಪಕ್ಕ ಮಾಡ್ತಿರೋದ್ರಿಂದ ಅವರ ಅನುಭವ ಆಧಾರದ ಮೇಲೆ ನಾವು ಈಗ ಒಂದು ಸ್ವಲ್ಪ ಸ್ಟಡಿ ಮಾಡ್ತಾ ಇದೀವಿ. ಅದು ಹಾಕಕ್ಕೆ ಮನೆ ಜಮೀನುಗಳಲ್ಲಿ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಈಗ ಮುಂದೆ ಅಂದ್ರೆ ಬಿತ್ತನೆ ಎಲ್ಲ ಎಲ್ಲಿಂದ ತರ್ತಾ ಇದೀರಿ? ಮೊದಲು ನಾವು ಕೇರಳದವ್ರ ಹತ್ರನೇ ಒಂದ್ ಸ್ವಲ್ಪ ಬಿತ್ತನೆ ಎತ್ಕೊಂಡಿದೆ ಹೋದ ಸರಿನೇ. ಅದು ನಮ್ಮಲ್ಲಿ ಇವಾಗ ಒಂದ್ ಸ್ವಲ್ಪ ಹಾಕಿ ನಾನೇ ಬಿತ್ತನೆ ಮಾಡಿ ಸ್ವಂತ ಇವಾಗ ನಾಟಿ ಮಾಡ್ತೀನಿ ಸರ್, ಒಂದ್ ಅರ್ಧ ಎಕರೆ. ಇನ್ನು ತರಕಾರಿ ಬೆಳೆಗಳು, ತರಕಾರಿ ಬೆಳಿತೀವಿ ಜೊತೆಗೆ ನೀವೇ ಮಾರ್ತೀರಾ, ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಂಗೆ ಏನ್ ನಿಮ್ಮ ಅನುಭವ? ಸರ್, ತರಕಾರಿ ನಾವು ಅಂದ್ರೆ ಮಾರಲ್ಲ, ಮಾರ್ಕೆಟ್ ಇದೆ ಪಕ್ಕದಲ್ಲಿ, ಅಲ್ಲಿಗೆ ತಗೊಂಡೋಗಿ ಹಾಕ್ತಿದೀವಿ. ಈ ಇತ್ತೀಚೆಗೆ ಒಂದು 3 ತಿಂಗಳ ಹಿಂದೆ ನಮ್ಗೆ ಬಿನಿಸು ಮತ್ತೆ ಪೈರು ಅಂತ ಬರ್ತದೆ, ಕೇರಳ ಪೈರು ಅಂತ, ಆ ಚುಟ್ಟನ್ನ ಬೆಳೆದಿದ್ದು, ಅದರಲ್ಲಿ ಒಳ್ಳೆ 3 ತಿಂಗಳು ಬೆಳೆಯೋದು, ಒಳ್ಳೆ ಲಾಭ ತಂದು ಕೊಡ್ತಾರೆ ಸರ್ ನಮಗೆ. ಅದೇ ಹೇಳಿದ್ ಒಂದು ಒಳ್ಳೆ ಲಾಭ ತರಬೇಕು ಅಂದ್ರೆ ಹೆಂಗ್ ಮಾಡ್ತೀರಿ? ಒಂದು ಗುಣಮಟ್ಟದ ಒಂದು ಸಸಿಗಳ ಆಯ್ಕೆ, ಬಿತ್ತನೆ ಆಯ್ಕೆ, ಹೌದು ಸರ್, ಅಷ್ಟೊತ್ತಿಗೆ ಅದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ನೀವು ಮಾಡ್ಬೇಕಾಗುತ್ತೆ ತರಕಾರಿ ಬೆಳೆ ಅಂದಾಗ. ಹೌದು ಸರ್. ಈ ಬಳ್ಳಿ ತರಕಾರಿಗಳು ಅಂದಾಗ ಸರ್ ವ್ಯವಸ್ಥೆ ಬೇರೆನೆ ಬೇಕಾಗುತ್ತೆ. ಕೆಲವು ಟೈಮಲ್ಲಿ ನಾವು ವೈಜ್ಞಾನಿಕವಾಗೂ ಯೋಚನೆ ಮಾಡ್ಬೇಕಾಯ್ತು ಸರ್. ಈಗ ನಾವು ಮೊದ್ಲೇ ನಮ್ಮ ತಂದೆ ತಾಯಿ ಮಾಡ್ತಿರಲ್ಲ ಆ ಒಂದು ಪದ್ಧತಿನೇ ಮಾಡಕ್ಕಾಗಲ್ಲ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಈ ವೈಜ್ಞಾನಿಕವಾಗಿ ನಾವು ಕ್ರಮಗಳನ್ನ ತಗೊಳ್ಬೇಕಾಗುತ್ತೆ. ಈ ಪೈರು ಅಂತ ಮಾಡಿದ್ವು, ಅದು ಹೈಟೆಕ್ ಆಗಿ ಒಂದ್ ಸ್ವಲ್ಪ ಅದಕ್ಕೆ ಚಪ್ರ ಹಾಕ್ಬೇಕು ಮತ್ತೆ ತಂತಿಗಳು ಅವೆಲ್ಲ ಒಂದು ಮಟ್ಟದಲ್ಲಿ ಮಾಡ್ಲೇಬೇಕು. ಆ ಟೈಮಲ್ಲಿ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅನಿಸ್ತದೆ ಇದೆಷ್ಟೆಲ್ಲ ಖರ್ಚು ಮಾಡಿ ಏನ್ ಪ್ರಯತ್ನ ಅಂತ. ನಮ್ಮ ಅಲ್ಲೇ ರೋಡ್ ಮೇನ್ ರೋಡಲ್ಲಿ ಇರೋದ್ರಿಂದ ಜನಗಳು ಹೇಳ್ತೀರಿ, ಇಲ್ಲಿರೋ ಮರಗಳನ್ನ ಮಾರ್ಕೊಂಡ್ರೆ ನಿನಗೆ ದುಡ್ಡಾಗುತ್ತಲ್ಲ, ಈ ಮರನೆಲ್ಲ ಏನಕ್ಕೆ ನಡೆಸಿದೆಯ ಅಂತ ಕೇಳಿದ್ರು ಒಬ್ರು ಹಿರಿಯವರು. ಅವ್ರ ಏಜ್ ಆಗಿತ್ತು. ಇಷ್ಟೆಲ್ಲ ಕಷ್ಟ ಬಿದ್ದು ಇಷ್ಟು ಮರನ ನೆಟ್ಟಿದೆಯಲ್ಲ, ಇದ್ರಿಂದ ನೀನ್ ಏನ್ ಲಾಭ ಕಂಡ, ಇವೆಲ್ಲನೂ ಮಾರಿದ್ರೆ ನಿನ್ಗೆ ಅದೇ ದುಡ್ಡು ಬರ್ತದಲ್ಲ, ಏನಕ್ಕೆ ಮಾಡಿದೆ ಅಂತ ಕೇಳಿದ್ರು. ಆಗ ಒಂದಿನ ಹೇಳ್ದೆ, ಇಲ್ಲ ಇಲ್ಲ ಇದೆಲ್ಲ ನಿಮ್ಗೆ ಈಗ ಅರ್ಥ ಆಗಲ್ಲ, ನಾನು ಮಾಡಿ ತೋರಿಸ್ತೀನಿ ಆಮೇಲೆ ಹೇಳ್ತೀನಿ ಅಂತಂದೆ. ಆವಾಗ ಆಯ್ತು ಸರ್, ನನಗೆ 1.5 ಲಕ್ಷ ಬರೀ 3 ತಿಂಗಳಲ್ಲಿ 1.5 ಲಕ್ಷ ದುಡ್ಡಾಗಿತ್ತು ಖರ್ಚು ಕಳೆದು. ಒಂದು ಸರ್ ಮಂಡ್ಯ ಹತ್ರ ಕಿರ್ಗಲ್ ಅಂತ ಹೇಳಿ, ಅಲ್ಲಿ 3 ಟನ್ ನಾನು 3 ಟನ್ ಮಾಡ್ತಾರೆ. ಹೌದು ಸರ್, ಒಂದ್ ಸ್ವಲ್ಪ ನನಗೆ ಪಕ್ಕದ ಊರಲ್ಲಿ ನೋಡಿ ಅನುಭವ ಆಗಿತ್ತು, ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ತಿದ್ದೆ ಮದ್ ಮಧ್ಯ, ಈ ತರ ಈಗ ಮಾಡಿದ್ರೆ ಈ ತರ ಆಯ್ತದ, ಇಲ್ಲಿಂದ ತರಬಹುದು ಅಂತ ಅವರಿಂದ ಒಂದು ಅನುಭವ ಪಡ್ಕೊಂಡು ನಾನು ತಂದು ನಮ್ಮೂರಲ್ಲಿ ಹೊಸದಾಗಿ ಮಾಡಿದ್ದೆ ಸರ್. ಎಷ್ಟು ಸಲ ಕಟಾವ್ ಮಾಡಿದ್ರಿ ಅದು? ಸರ್ ಕನಿಷ್ಠ ಅಂದ್ರು ಅದು ಒಂದು 30 ಬಾರಿನೇ ಮಾಡಬಹುದು ಸರ್. ಅದ್ ಯಾಕಂದ್ರೆ ಅದು ಅಂತಂತವಾಗಿ ಅದು ಇದ್ದಾಗ ಅದು ಈ ಬೆಳವಣಿಗೆಗೆ ಏನೇನ್ ಬೇಕು ಪ್ರೋತ್ಸಾಹ, ಅದು ಮಾಡ್ತಾ ಇದ್ರೆ ನೀರು ಮೇವು ಅದಕ್ಕೆ ಏನು ಗೊಬ್ಬರಗಳು ಆ ಟೈಮಲ್ಲಿ ಕೊಡ್ತಾ ಇದ್ರ ಆಟೋಮೆಟಿಕ್ ಚಿಗುರು ಸ್ಟಾರ್ಟ್ ಆಗುತ್ತೆ ಇರುತ್ತೆ ಸರ್. ಹೂವು ಚಿಗುರು ಚೊಟ್ಟು ಸ್ಟಾರ್ಟ್ ಆಗುತ್ತೆ ಇರುತ್ತೆ, ಆವಾಗ ನಾವು ಏನು ಇದೇನು ಅಂದ್ರೆ ಅದಕ್ಕೆ ಒಳ್ಳೆ ಮಾರುಕಟ್ಟೆ ಇದೆ ಅಂತ ಅದನ್ನ ನೀವು ತರಕಾರಿ ಬೆಳಿಬಹುದು ಅಂತ ಆಯ್ಕೆ ಮಾಡ್ಕೊಳ್ತೀವಿ. ಹೌದು ಸರ್, ನಾನು ಎಲ್ಲಾ ರೀತಿಲಿ ಟಮಾಟನೂ ಬೆಳೆದಿದೆ ಸರ್. ಈಗ ಜಸ್ಟ್ ಒಂದ್ ಸ್ವಲ್ಪ ದಿನದಲ್ಲಿ ಟಮಾಟ ಬೆಳೆದಿದ್ವಿ ಹೈಟೆಕ್ ಆಗಿ, ನಮ್ಗೆ ಆ ಟೈಮಲ್ಲಿ ಇದಿರ್ನಿಲ್ಲ, ರೈಟ್ ಇರ್ನಿಲ್ಲ, ಲಾಸ್ ಆಗ್ಬಿಡ್ತು ತುಂಬಾ. ಮಾತ್ರ ಇಳುವರಿ ಮಾತ್ರ ಭಯಂಕರವಾಗಿತ್ತು ಸರ್, ಸಖತ್ತಾಗಿ ಮಾಡಿದೆ. ಅಷ್ಟೊಂದು ಹೈಟೆಕ್ ಆಗಿ ಎಲ್ಲ ಅಂತಿದ್ರು, ಒಂದ್ ಗಿಡಲ್ಲಿ ಕನಿಷ್ಠ ಅಂದ್ರು 20 ಕೆಜಿ ಮೇಲೆ ಬಂದಿತ್ತು ಒಂದು ಗಿಡದಲ್ಲಿ. 20 ಕೆಜಿ ಆ ತರ ಹೈಟೆಕ್ ಆಗಿ 4 ಅಡಿ ಬೆಳೆಯುತ್ತಿದ್ದಿತ್ತು ಸರ್, ಅಷ್ಟೊಂದು ದೊಡ್ಡದಾಗಿ ಚೆನ್ನಾಗಿ. ಸಸಿಗಳೆಲ್ಲ ನೀವೇ ನರ್ಸರಿಯಿಂದ ಆರ್ಡರ್ ಕೊಟ್ಟು ತರ್ತಿರೋ? ಹೌದು ಸರ್, ನಮ್ಗೆ ಇಂತ ಇದೇ ಬೇಕು ಬೀಜ ಅಂದ್ಬಿಟ್ಟು ಅವ್ರಿಗೆ ಹೇಳಿ ಅದೇ ರೀತಿ ಬೀಜನ ನಾವು ಆರ್ಡರ್ ಮಾಡಿ ಸಸಿ ಮಾಡ್ಕೋತೇವೆ ಸರ್. ಅಷ್ಟೊತ್ತಿಗೆಲ್ಲ ಮಣ್ಣು ಸಿದ್ಧತೆ ಮಾಡ್ಕೊಂಡಿರ್ತೀರ? ಮಣ್ಣು ಸಿದ್ಧತೆ ಮಾಡ್ಕೊಂಡು ಗೊಬ್ಬರ ಧನಿನ ಗೊಬ್ಬರ ಮೇನ್ ಆಗಿ ಅದಕ್ಕೆ ಮೂಲ ಏನ್ ಸಿಕ್ಬೇಕು ಸೌಕರ್ಯಗಳು ಅದೆಲ್ಲಾನು ರೆಡಿ ಮಾಡ್ಕೊಂಡು ಆಮೇಲೆ ಸಸಿ ತಂದ. ಹೇಳಿ ಏನು ಮೂಲ ಸೌಕರ್ಯಗಳು? ಮೂಲ ಸೌಕರ್ಯ ಅಂದ್ರೆ ನೀರಿನ ವ್ಯವಸ್ಥೆ ಕ್ಲೀನ್ ಆಗಿ ಮಾಡ್ಕೊಳ್ಳೋದು, ಭೂಮಿನ ಅದ ಮಾಡ್ಕೊಳ್ಳೋದು ಚೆನ್ನಾಗಿ ಉಳಿಸಿ, ಆಮೇಲೆ ಮತ್ತೆ ಅದಕ್ಕೆ ಧನಿನ ಗೊಬ್ಬರನೇ ಮೇನು ಸರ್. ನಾವು ಗೌರ್ಮೆಂಟ್ ಗೊಬ್ಬರ ಎಷ್ಟೇ ಕೊಟ್ರು ಅದೇ ಏನು ಪ್ರಯತ್ನ ಆಗಲ್ಲ. ನಾವು ಮೇನ್ ಆಗಿ ನಮ್ಮ ನಾಡಲ್ಲಿ ಬೆಳೆದಂತ ಗೊಬ್ಬರಗಳೇ ಧನಿನ ಗೊಬ್ಬರ, ಅದೇ ಹಾಕಿದ್ರೆ ಒಳ್ಳೆ ಫಲವತ್ತಾಗಿ ಪ್ರತಿಯೊಂದು ಗಿಡಗೂ ಪೋಷಕಾಂಶ ಜಾಸ್ತಿ ಸಿಕ್ಕದೇ ಧನಿನ ಗೊಬ್ಬರದಲ್ಲಿ ಸರ್. ಇನ್ನು ಭತ್ತ ಅದನ್ನು ಬೆಳೀತಾ ಇದ್ದೀರಿ? ಹೌದು ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು, ನೀವು ಅಲ್ಲಿ ಏನ್ ಬದಲಾವಣೆಗಳನ್ನ ತಂದ್ರಿ, ಏನೆಲ್ಲ ಯಂತ್ರೋಪಕರಣಗಳನ್ನು ಬಳಕೆ ಮಾಡ್ತೀರಿ, ಯಾವ ತಳಿ, ಹೇಗೆ ಈ ಒಂದು ಬೇಸಾಯ ಕ್ರಮಗಳು? ಸರ್ ನಾವು ಸ್ಟಾರ್ಟಿಂಗು ನಮ್ಮ ತಂದೆ ತಾಯಿ ಮಾಮೂಲಿ ನಾಟಿ ಬೇಸಾಯ ಮಾಡ್ತಿರೋರು. ಇತ್ತೀಚಿನ ದಿನಗಳಲ್ಲಿ ಖರ್ಚು ಕಡಿಮೆ ಮಾಡ್ಕೋಬೇಕು, ಖರ್ಚು ಜಾಸ್ತಿ ಆಗ್ಬಿಡ್ತು. ಆವಾಗ ಏನು ಮಾಡಿದ್ರು, ಈ ಚೆಲ್ಲುವಿಕೆ ಅಂದ್ಬಿಟ್ಟು ಭತ್ತನ ನೇರವಾಗಿ ಜಮೀನಲ್ಲೇ ಚೆಲ್ ಭತ್ತ ಮಾಡೋದು. ಮೊದಲಿಗೆ ನಾಟಿ ಮಾಡ್ತಿರೋ ಆಳ್ಗ ಪ್ರತಿಯೊಂದು ಮಡಿ ಮಾಡಿ ಮಡಿಯಾದ ನಂತರ ಒಂದು 15-20 ದಿನಗಳ ನಂತರ ನಾಟಿ ಮಾಡೋದು ಆ ಥರ ಮಾಡ್ತಿದ್ರು. ಅದು ಯಾಕೋ ಪದ್ಧತಿ ತುಂಬ ಖರ್ಚು ಆಗ್ತಿದ್ದು, ಮತ್ತೆ ಹಳ ಪದ್ಧತಿ ಅಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಖರ್ಚು ಕಡಿಮೆ ಮಾಡೋಕ್ಕೋಸ್ಕರ ಚೆಲ್ಲುಭತ್ತೆ ಮಾಡ್ತಿದ್ದಾರೆ. ಆಮೇಲೆ ಮೊದಲಿಗೆ ದನ ಕರುಗಳಲ್ಲಿ ದನ ಅವುದರಲ್ಲಿ ಉಳುಮೆ ಮಾಡಿ ಮಾಡ್ತಿದ್ರು. ಇತ್ತೀಚೆಗೆ ನಿಮಗೆ ಗೊತ್ತು ಪವರ್ ಟಿಲ್ಲರು ಟ್ಯಾಕ್ಟ್ರಿಗಳು ಇವು ಬಂದಿದೆ, ಅವತರಲ್ಲಿ ವೈಜ್ಞಾನಿಕವಾಗಿ ಎಲ್ಲ ಈ ಥರ ಒಂದು ವ್ಯವಸಾಯ ಮಾಡ್ತಿದ್ದಾರೆ ಸರ್. ಇನ್ನು ಬಾಳೆ ಅಲ್ಲೂ ಆ ಗದ್ದೆಯಲ್ಲೂ ಸ್ವಲ್ಪ ದಿನ ಸ್ವಲ್ಪ ಜಾಗದಲ್ಲಿ ಬಾಳೆ ಬೆಳೆಯಕ್ಕೆ ಹೊರಟಿದ್ದೀವಿ ಬೇರೆ ತಳಿನಾ ಅಥವಾ ಸರ್? ತಳಿ ಅಂದ್ರೆ ಅದೇ ಏಲಕ್ಕಿ ಮಾಡಿದೀವಿ, ನೇಂದ್ರ ಮಾಡಿದೀವಿ. ಅಲ್ಲಿ ಒಂದು ಸ್ವಲ್ಪ ಮನೆಗಾಗಷ್ಟು ನಾವು ತೋಟಗಾಗ್ಬಿಟ್ಟು ಈ ರಸಬಾಳೆನೂ ಹಾಕೊಂಡಿದ್ದೀವಿ ಸರ್ ಮನೆ ನಮಗೋಸ್ಕರ. ಈ ಮಧ್ಯೆ ಹೂವಿನ ಕೃಷಿ ಕಡೆಗೂ ನಿಮ್ ಗಮನ ಹೋಯ್ತು, ಅಲ್ಲಿ ಅನುಭವ ಅದ್ರ ಬಗ್ಗೆ ಏನ್ ಅಧ್ಯಯನ ಮಾಡಿದ್ರಿ, ಹೇಗೆ ಹೂವಿನ ಕೃಷಿ ಪ್ರಾರಂಭ ಮಾಡಿದ್ರಿ? ಸರ್ ಕೃಷಿಯನ್ನ ನಾವು ಚೆಂಡು ಹೂವು ಅದು ಒಂದು 2 ವರ್ಷದಿಂದ ಈಚೆಗೆ ಕಂಪ್ನಿಯಿಂದ ಬತ್ತಿತ್ತು, ಆದರೂ ಅದು 3 ತಿಂಗಳು ಬೆಳೆ ಸರ್. ಅದು ಬೆಳೆದ ನಂತರ ಇನ್ನೊಂದು ಯಾವ್ದಾರ ಒಂದು ಪ್ರತ್ಯೇಕವಾದ ಬೆಳೆ ಮಾಡ್ಬೋದು ಅಂದ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದು 3 ತಿಂಗಳು ನಡೆದ ಮತ್ತೆ ಯಾವ್ದಾರ ಒಂದು ಬೆಳೆ ತೆಗಿಬಹುದು, ಅದಕ್ಕೋಸ್ಕರ ಅದನ್ನೂ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಅದರಲ್ಲೂ ಒಳ್ಳೆ ಇನ್ಕಮ್ ಇದೆ ಸರ್. ಕಂಪ್ನಿಯವರು ಕೆಜಿಗೆ ಇಷ್ಟು ಅಂದ್ಬಿಟ್ಟು ಮೊದಲೇ ನಿಗದಿ ಮಾಡಿರ್ತಾರೆ, ಅದು ಆ ಕಂಪ್ನಿಯವರೇ ಬಂದು ಜಮೀನ್ ಹತ್ರನೇ ತಗೊಂಡೋಗ್ತಾರೆ. ಇಷ್ಟರ ಮಧ್ಯೆ ಗುತ್ತಿಗೆಗೂ ಕೆಲವೊಂದು ಭೂಮಿಯನ್ನ ಪಡ್ಕೊಂಡು ಅಲ್ಲೂ ಕೃಷಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದೀರಿ, ಈ ವಿಷಯದ ಬಗ್ಗೆ ಏನ್ ನಿಮ್ಮ ಅನುಭವ? ಈಗಿನ ನಮ್ಮ ಇರೋದ ಜಮೀನಲ್ಲಿ ಸಾಕಾಗ್ತಿಲ್ಲ ಅನಿಸ್ತದೆ ನನಗೆ. ನಮ್ಮ ಜಮೀನಲ್ಲೇ ನಾನು ಮಾಡೋ ವ್ಯವಸಾಯ ಸಾಕಾಗ್ತಿಲ್ಲ ಅಂದ್ಬಿಟ್ಟು ಪಕ್ಕದ ಜಮೀನುಗಳಲ್ಲಿ ಒಂದು ಸ್ವಲ್ಪ ಗುತ್ತಿಗೆ ಆಧಾರದ ಮೇಲೆ ತಗೊಂಡು ಅಲ್ಲಿ ಬೆಳೆ ಮಾಡ್ತಾ ಇದ್ದೀನಿ ಸರ್. ನಾನು ಅಲ್ಲಿ ನೀರಿನ ಮೂಲಗಳಿದೆಯಾ ಸರ್? ನೀರಿನ ಮೂಲಗಳಿದೆ ಸರ್. ನೀರಿನ ಮೂಲೆ ಇಲ್ದಿರೋ ನಮ್ಮ ಜಮೀನಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಆ ಥರ ಮಾಡೋ ಅನುಭವ ಇದೆ. ಅದು ಲಾಭ ಆಗ್ಬೋದು ಅಂತ ಸರ್? ಆಗುತ್ತೆ ಸರ್, ನಮ್ಮ ಶ್ರಮ ನಮಗೆ ಗ್ಯಾರಂಟಿ ಇದೆ ಸರ್. ನಮ್ಮ ಶ್ರಮ ನಮಗೆ ಗ್ಯಾರಂಟಿ ಇದೆ. ಅದೇ ಗ್ಯಾರಂಟಿ? ಹೌದು ಸರ್, ವ್ಯವಸಾಯದಲ್ಲಿ ಗ್ಯಾರಂಟಿ ನಂಬಿಕೆ ಇದೆ ನಮ್ಗೆ. ಈ ಬೆಳೆ ಮಾಡಿದ್ರೆ ಈ ರೇಟಲ್ಲಿ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಮಾಡ್ತೀವಿ ಸರ್. ಅದೊಂದು ನಿಮಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಸರ್. ಇಲ್ಲ, ಅದಕ್ಕೂ ಒಂದು ಇದಿದೆ ಸರ್. ಕೃಷಿಕರು ಸುಮ್ಮನೆ ಯಾವಾಗಲೂ ಕೃಷಿ ಮಾಡೋದು ಅನ್ನೋದು ಅಲ್ಲ, ಯಾವ ಟೈಮಲ್ಲಿ ಯಾವ ಬೆಳೆ ಬೆಳೆದ್ರೆ ಯಾವ ರೈಟ್ ಸಿಕ್ಕುತ್ತೆ ಅನ್ನೋದು ಮೇನು ಸರ್ ರೈತನಿಗೆ. ಮೇನಾಗಿ ಅದೇ ನನ್ನ ಒಂದು ಇದಾಗಿರೋದು ಅನುಭವ. ಪಕ್ಕದ ಯಾರೇ ಆಗಲಿ ಒಂದು ತಿಳ್ಕೊಂಡು ಈ ಟೈಮಲ್ಲಿ ಬೆಳೆ ಬೆಳೆದ್ರೆ ಆ ಟೈಮ್ಗೆ ಕರೆಕ್ಟಾಗಿ ಸಿಕ್ಬೋದು ರೈಟು ಅನ್ನೋ ಒಂದು ಅನುಭವ ಆಧಾರದ ಮೇಲೆ ಆ ಬೆಳೆಗಳನ್ನ ಸ್ಟಾರ್ಟ್ ಮಾಡ್ತೀನಿ ಸರ್. ಅಂದ್ರೆ ಮಾರುಕಟ್ಟೆ ಬಗ್ಗೆ ಒಂದಿಷ್ಟು ನಿರೀಕ್ಷೆಗಳು ಮಾಹಿತಿಗಳು ಇಟ್ಕೊಳ್ಬೇಕಾಗುತ್ತೆ. ಹೌದು ಸರ್, ಮೊದಲು ಮಾಹಿತಿ ಮಾರ್ಕೆಟಲ್ಲಿ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ್ದು ರೇಜ್ ಅದು ಯಾವ್ದು ಕಡಿಮೆ ಬಂದದ್ದು ಅನ್ನೋ ಒಂದು ಆಧಾರದ ಮೇಲೆ ನಾವು ಬೆಳೆ ಬೆಳಿಬೇಕು ಸರ್. ಅದು ಇನ್ನು ನೀವು ಪ್ರಾರಂಭದಲ್ಲೇ ಹೇಳ್ತಾ ಬಂದ್ರಿ, ಮಣ್ಣನ್ನ ಹದ ಮಾಡ್ಕೊಳ್ಬೇಕು, ಮಣ್ಣನ್ನು ಪರೀಕ್ಷೆ ಮಾಡ್ಕೊಳ್ಬೇಕು ಅಂತ. ಜೊತೆಗೆ ತುಂಬಾ ತಿಳುವಳಿಕೆ ಇರುವಂತಹ ಕೃಷಿಕ ನೀವು, ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ. ಮಣ್ಣಿನ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನೀವು ಕೃಷಿ ಮಾಡಿದ ದಿನದಲ್ಲಿ ಯಾವ ತರ ಇತ್ತು ಮಣ್ಣು, ಈಗ ನಿಮ್ಮ ಕೃಷಿ ಭೂಮಿ ಯಾವ ತರ ಇದೆ, ಹೆಂಗ ಅನ್ಸುತ್ತೆ ನಿಮಗೆ? ಹೌದು ಸರ್, ನಮ್ಮ ಆವಾಗ ನಮ್ಮ ತಂದೆಯವರು ಮಾಡ್ತಿದ್ದ ಕಾಲದಲ್ಲಿ ನಾವು ಬೆಳೆ ಅಷ್ಟೇನು ಬರ್ತಿರ್ಲಿಲ್ಲ. ಇತ್ತೀಚೆಗೆ ನಾವು ವೈಜ್ಞಾನಿಕವಾದ ಒಂದು ಸ್ವಲ್ಪ ಅನುಭವ ಆಧಾರದ ಮೇಲೆ ಅಕ್ಕಪಕ್ಕದವ್ರು ತಿಳ್ಕೊಂಡು ಟೆಸ್ಟಿಂಗ್ ಮಣ್ಣು ಯಾವ್ದು ಅಂಶ ಕಡಿಮೆ ಆಗಿದೆ ಮಣ್ಣಲ್ಲಿ, ಅದನ್ನ ಯಾವ ರೀತಿ ನಾವು ಜಾಸ್ತಿ ಮಾಡ್ಕೋಬೇಕು ಅನ್ನೋದನ್ನ ಒಂದ್ ಸ್ವಲ್ಪ ತಿಳಿದು ನಂತರ ಈ ಬೆಳೆಗಳನ್ನ ಮಾಡ್ತಾ ಇದೀವಿ ಸರ್. ಮಣ್ಣು ಪರೀಕ್ಷೆ ಮಾಡಿಸಿದ್ದೀನಿ ಸರ್, ಮಣ್ಣು ಪರೀಕ್ಷೆ ನೀರು ಎರಡು ಮಾಡಿಸಿದ್ದೀನಿ ಸರ್. ನೀರು ಆ ಬೋರ್ಗಲಲ್ಲಿ ಪ್ರತಿಯೊಂದು ಬೋರ್ಗಲಲ್ಲೂ ನೀರು ಯೋಗ್ಯವಾಗಿ ಬರಲ್ಲ ಸರ್. ಆ ಬೆಳೆಗೆ ತಕ್ಕಂತೆ ಬರಬೇಕು ಅಂದ್ರೆ ಆ ಸಿಹಿ ನೀರೇ ಇದ್ರೆ ಸರ್, ಕೆಲವು ಉಪ್ಪು ನೀರು ಕೆಲವು ಒಂದು ಆಸಿಡ್ ಮಿಕ್ಸ್ ರೀತಿಯ ಒಂದು ನೀರು ಬರ್ತದೆ ಸರ್, ವೈಟ್ ನೀರು ಅಂತ. ಅವು ಬಂದರೂ ಅದು ಬೆಳೆ ಅಷ್ಟೇನು ಬರಲ್ಲ ಸರ್. ಅದು ಮೇನು ನೀರಲ್ಲೂ ಇರ್ತದೆ ಸರ್. ನೀರಿನ ನಿರ್ವಹಣೆಗೆ ನೀವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದ್ರಿ? ಹೌದು ಸರ್, ಮಾಡಿದ್ದೀನಿ ಸರ್. ಮೂಲ ನೀರು ಯಾಕಂದ್ರೆ 3 ಎಕರೆಗೂ ಒಂದೇ ಬೋರು ಅಂದಾಗ ಸಾಲಲ್ಲ. ಹನಿ ನೀರಾವರಿ ಮಾಡಿದ್ರೆ ಮುಂದೆ ಅನುಕೂಲ ಆಗುತ್ತೆ, ನಿಮ್ಮ 3 ಎಕರೆಗೂ ನೀರು ಸಾಕಾಗುತ್ತೆ ಅಂತ ಕೃಷಿಕರು ಇಲ್ಲಿ ಕೃಷಿ ಇಲಾಖೆದವ್ರು ಹೇಳಿದ್ರು ಸರ್. ಅವರ ಕೃಷಿ ಇಲಾಖೆ ಹೇಳಿದ್ಮೇಲೆ ಅವ್ರ ಹತ್ರನೇ ನಾವು ಅರ್ಜಿ ಹಾಕಿ ಅವರ ಕೈಲೇ ಮಾಡಿಸಿದ್ದು ಸರ್. ಅದು ಕೃಷಿ ಇಲಾಖೆಯಿಂದ ಮಾಡಿಸ್ಕೊಂಡಿದ್ದು. ಈಗ ನೀವು ಅದೇ ಇದರಲ್ಲಿ ಪಕ್ಕದ ಜಮೀನಲ್ಲೂ ಗುತ್ತಿಗೆ ಜಮೀನಲ್ಲೂ ಅದೇ ನೀರನ್ನು ಬಳಸ್ಕೊತೀನಿ ಅಂತಿರಲ್ಲ ಸರ್? ನಮ್ಮ ಅದೇ ಇವಾಗ ಅಂದ್ರೆ ನಮ್ಮದಕ್ಕೆ ಹನಿ ನೀರಾವರಿ ಒಂದ್ ದಿನ ಇಲ್ಲಿ ಓಡಿದ್ರು, ಇನ್ನೊಂದ್ ದಿನ ನೀವು ಪಕ್ಕದ ಜಮೀನಿಗೆ ಅದೇ ಬೋರಿಂದ ತಗೋಬಹುದು ಸರ್. ಅಂದ್ರೆ ಅಷ್ಟು ನಿಮ್ಗೆ ವಿಶ್ವಾಸ ಇದೆ ಇದೆ ಸರ್, ನೀರನ್ನ ಸಮರ್ಥವಾಗಿ ಬಳಕೆ ಮಾಡ್ಕೋಬಹುದು ಸರ್. ಇನ್ನು ಮಣ್ಣಿಗೆ ಸಾವಯವ ಅಂಶಗಳನ್ನ ಸೇರಿಸೋ ವಿಚಾರ, ಅದು ಯಾವ ರೀತಿ ನೀವು ಮಾಡಿದ್ದೀರಿ, ಎಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳು ಮಣ್ಣಿಗೆ ಸೇರಿಸ್ತೀರಿ? ಸರ್, ನಾವು ಒಂದು 50% ಸಾವಯವ ವ್ಯವಸಾಯನೂ ಮಾಡ್ತಿದ್ದೀವಿ ಸರ್. ಯಾಕೆಂದ್ರೆ ಎಲ್ಲಕ ವೈಜ್ಞಾನಿಕವಾಗಿಯೂ ಬಳಸೋಕ್ಕಾಗಲ್ಲ ಕೆಲವೊಂದನ್ನು, ಈಗ ತೆಂಗಾಗ್ಬೋದು ಇಲ್ಲ ತರಕಾರಿ ಆಗ್ಬೋದು ಯಾವುದೇ ಆದ್ರೂ ವೈಜ್ಞಾನಿಕವಾಗಿ ಕೆಲವು ಅರ್ಧ ಮಾಡಿದ್ರೆ ಅರ್ಧ ನಾವು ಕೃಷಿ ಇದ್ದು ಮಾಡಲೇಬೇಕು ಸರ್, ಸಾವಯವ ಮಾಡಲೇಬೇಕು. ಅದಕ್ಕೆ ನಾನು ಮೊದಲಾಗೆ ಹೇಳದ್ದು ದನಿನ ಗೊಬ್ಬರ ಪ್ರತಿಯೊಂದು ಎಲ್ಲ ಪ್ರತಿಯೊಂದು ಗಿಡಿಗೂ ಒಳ್ಳೆಯದು ಸರ್. ಅದು ಕೃಷಿಯಲ್ಲಿ ಮಾತ್ರ ಕೃಷಿ ಇಲಾಖೆ ಪ್ರತಿಯೊಂದು ಇದರಲ್ಲೂ ನಮಗೆ ಗೊಬ್ಬರ ದನಿನ ಗೊಬ್ಬರ ಏನು ಬಳಸ್ತೀವೋ ಎಲ್ಲ ಬೆಳೆಗಳು ಉತ್ತಮವಾಗಿ ಬೆಳೀತವೆ. ಜೊತೆಗೆ ಮೇಕೆ ಸಾಕಣೆ ಮಾಡಕ್ಕೆ ಹೊರಟ್ರಿ ಸರ್. ನನಗೆ ಇನ್ನೂ ಒಂದು ಆಸೆ ಇದೆ ಸರ್, ಮೇಕೆ ಸಾಕಣೆನ ನಾನು ಜಮೀನಿನಲ್ಲೇ ಮಾಡಬೇಕು. ಅದು ಕನಿಷ್ಠ ಒಂದು 100 ಮೇಕೆ ಸಾಕುವ ಒಂದು ಫಾರಂ ಮಾಡಬೇಕು ಅಂತ ಮುಂದೆ ಯೋಜನೆ ಇದೆ ಸರ್. ಈಗಲೂ ಮೇಕೆ ಸಾಕ್ತಾ ಇದ್ದೀರಿ? ಎಷ್ಟು ಮೇಕೆ ಇದೆ ಸರ್? ಈಗ ಒಂದು 7 ಮೇಕೆ ಇದೆ. ನಾನು ಪ್ರಾಕ್ಟಿಕಲ್ ಆಗಿ ಈಗ ನೋಡೋದ ಅಂದ್ಬಿಟ್ಟು ನಾವು ಇದಕ್ಕೆ ಮಾಡೋಕ್ಕೋಸ್ಕರ ನಾನೇ ಬಿಟ್ಕೊಂಡಿದ್ದೀನಿ ಸರ್. ಈಗ 7 ಮೇಕೆ ಇದೆ. ಅನುಭವ ಪಡ್ಕೊಳಕ್ಕೆ ಅನುಭವ ಈ ರೇಷ್ಮೆ ಕೃಷಿನ ನೀವು ಬಿಟ್ಟಿದ್ದೀ ಯಾಕೆ ಮತ್ತೆ ಸರ್? ಆವಾಗ ನಮ್ಮ ಬಿಟ್ಟಿದ್ದು ಯಾಕೆ ಅಂತಲ್ಲ, ಅದು ಬೆಳೆ ಒಂದು 7 ವರ್ಷ ನಾವು ಕಂಟಿನ್ಯೂ ಆಗಿ ಮಾಡಿದೋ, ಮಾಡಿ ನಂತರ ಯಾಕೋ ಅದು ಆ ಟೈಮಲ್ಲಿ ವಾತಾವರಣನ ಅಥವಾ ನಾವು ಮಾಡ್ತಿದ್ದ ವಿಧಾನನ ಗೊತ್ತಿಲ್ಲ, ಬೆಳೆ ನಾಶ ಆಗ್ಬಿಡ್ತಿತ್ತು. ಆ ಟೈಮಲ್ಲಿ ನಾವು ಮಾಡ್ತಿದ್ದೋ 7 ವರ್ಷ ಕಂಟಿನ್ಯೂ ಆಗಿ ಮಾಡಿದ್ದೋ, ನಂತರ ಅದು ಬೆಳೆ ಯಾಕೋ ನಾಶ ಆಗ್ತಿತ್ತು, ನಮ್ಮ ಒಂದು ಅವೈಜ್ಞಾನಿಕನ ಅಥವಾ ವಾತಾವರಣನ ಅದು ತಿಳಿಯಲಿಲ್ಲ. ಆ ಟೈಮಲ್ಲಿ ನಾಶ ಆಯ್ತಿರೋ ಅಂತ ಒಂದು ಸ್ವಲ್ಪ ಸ್ಟಾಪ್ ಮಾಡಿದೋ. ಈಗ ಇನ್ನೊಂದು ಹಾಡು ಕೇಳಿಸ್ತೀರಾ ಚನ್ಮಾದ ನಾಯಕರೇ? ಎದೆ ತುಂಬಿ ಹಾಡಿದೇನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೇನು ಅಂದು ನಾನು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಹಾಡುವೆನು ಮೈದುಂಬಿ ಅಂದಿನಂತೆ, ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ, ಎದೆ ತುಂಬಿ ಹಾಡುವೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು, ಎದೆ ತುಂಬಿ ಹಾಡಿದೇನು ಅಂದು ನಾನು. ಈಗ ನಿಮ್ಮ ಒಂದು ಹಣಕಾಸಿನ ಒಂದು ಪರಿಸ್ಥಿತಿ ಯಾವುದರ ಮೇಲೆ ಹೆಚ್ಚು ಅವಲಂಬಿಸಿದೆ? ನಿಮ್ಮ ಶ್ರಮನೋ, ನಿಮ್ಮ ಕೃಷಿನೋ, ಅಥವಾ ನಿಮ್ಮ ಯಂತ್ರೋಪಕರಣಗಳು ಅಂದರೆ ಈ ಟಿಲ್ಲರ್ ಬರುವಂತಹ ಬಾಡಿಗೆ ವಿಚಾರದ್ದಾಗ್ಬೋದು ಸರ್? ಯಾವುದು ಸಮ ಅಂತ ಹೇಳಕ್ಕಾಗಲ್ಲ, ಎಲ್ಲಾನು ಒಟ್ಟುಗೂಡಿ ಒಂದು ಆರ್ಥಿಕ ಮುಗ್ಗಟ್ಟು ಚೆನ್ನಾಗಿದೆ ಅಂತ ಹೇಳ್ಕೋಬಹುದು. ಒಂದೇ ನನ್ನ ಶ್ರಮ ಇದ್ರೆ ಅಲ್ಲಿ ಪ್ರತಿಯೊಂದು ಶ್ರಮಗಳು ಹೆಚ್ಚಾಗೋದು. ಈಗ ಕೃಷಿಗೆ ಹೋದಾಗಲೂ ನನ್ನ ಶ್ರಮನೇ ಇರಲೇಬೇಕು, ಈಗ ಟಿಲ್ಲರ್ಗೆ ಹೋಯ್ತೀನಿ ಅಂದ್ರೆ ಅದಕ್ಕೂ ನನ್ನ ಶ್ರಮ ಇರಲೇಬೇಕು. ನನ್ನ ಶ್ರಮದ ಒಂದು ಆಧಾರದ ಮೇಲೆ ಇವೆಲ್ಲ ಒಂದು ಆರ್ಥಿಕವಾಗಿ ಚೆನ್ನಾಗಿದ್ದೀನಿ ಸರ್. ಒಬ್ಬ ವಿದ್ಯಾವಂತ ಯುವಕ ಅದರಲ್ಲೂ ಇಷ್ಟೊಂದು ಡಿಗ್ರಿಯನ್ನು ಪಡೆದು ಕೃಷಿ ಮಾಡ್ತೀನಿ ಎಂದಾಗ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರುತ್ತೆ. ಇಷ್ಟು ವರ್ಷ ಆದ್ಮೇಲೆ ನಿಮ್ಮ ಕೃಷಿಯನ್ನ, ನಿಮ್ಮ ಯಶಸ್ಸನ್ನ ಮನೆಯವರು ಯಾವ ರೀತಿ ಇತ್ತು ಸರ್? ಮೊದಲು ಅಪೋಸಿಟ್ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ. ಮೊದಲು ಅಪೋಸಿಟ್ ಇತ್ತು ಸರ್, ಯಾಕಂದ್ರೆ ನನ್ನ ಎಜುಕೇಶನ್ ನೋಡಿ ಅವರು ನಮ್ಮ ಮಾವನ ಮನೆಯವರೇ ಆಗಲಿ ನನ್ನ ಹೆಂಡತಿ ಆಗಲಿ ಒಪ್ಕೊಂಡಿದ್ದು. ಇವರು ಮುಂದೊಂದು ದಿನ ನಮ್ಮ ಇದು ಆಗ್ಬೋದು, ಎಜುಕೇಶನ್ ಅಲ್ಲಿ ಮುಂದುವರೆದು ಅಥವಾ ಅಫೀಸಿಯಲ್ ಆಗ್ಬೋದು ಅನ್ನೋ ಭಾವನೆಯಲ್ಲಿ ಅವರು ಮದುವೆ ಮಾಡಿದ್ದು. ಆದರೆ ನನ್ನ ಅವರ ತಕ್ಕಂತೆ ನಾನು ಅನುಭವ ಆ ಟೈಮಲ್ಲೇ ನನಗೆ ಸ್ಕೂಲ್ ಇತ್ತು, ಒಂದು 5 ವರ್ಷ ಹೈಸ್ಕೂಲ್ಗೆ ಹೋಗಿದ್ದೆ, ವರ್ಕ್ ಮಾಡ್ತಿದ್ದೆ. ಮತ್ತು ಆ ಟೈಮಲ್ಲಿ ಅವ್ರು ಹೇಳ್ದಂಗೆ ಎಲ್ಲ ರೀತಿಯಲ್ಲೂ ನಾನು ಪ್ರಯತ್ನ ಪಟ್ಟೆ. ಕೋಆಪರೇಟಿವ್ ಬ್ಯಾಂಕ್ ಮೈಸೂರು, ಅಲ್ಲಿ ನಾನು ಸೂಪರ್ವೈಸರ್ ಆಗಿ ಟ್ರೈ ಮಾಡಿದೆ, ತುಂಬ ಟ್ರೈ ಮಾಡಿದೆ. ಆದರೂ ಅಲ್ಲಿ ನಮ್ಮ ಶ್ರಮಕ್ಕೆ ಅಲ್ಲಿ ಪ್ರತಿಫಲ ಸಿಕ್ಕಲಿಲ್ಲ. ಅದಾದ ನಂತರ ಏನೋ ಇನ್ನು ಎಲ್ಲೂ ಇನ್ನು ಟೈಮ್ ವೇಸ್ಟ್ ಮಾಡಬಾರ್ದು, ನನ್ನ ವಯಸ್ಸನ್ನು ನಾನು ಇರಾಗ ಯಾವುದು ಅನುಭವ ಇದೆ ಅದನ್ನೇ ಮಾಡೋದು ಒಳ್ಳೆಯದು ಅನ್ನೋ ಆಧಾರದ ಮೇಲೆ ನಾನು ಕೃಷಿಗೆ ಬಂದ್ಬಿಟ್ಟೆ ಸರ್. ಈ ಆತ್ಮವಿಶ್ವಾಸದಿಂದ ಗೆದ್ದಿದ್ದೀರಾ ಅಂತ ಅವ್ರಿಗೆ ಖುಷಿ ಇದೆ? ಖುಷಿ ಇದೆ ಸರ್, ಈಗ ಅವ್ರಿಗೆ ತುಂಬ ಖುಷಿ ಇದೆ. ಯಾಕಂದ್ರೆ ಮೊದಲು ಅವರೇ ನೋಡ್ತಾ ಇದ್ದಾರೆ, ನಮ್ಮ ಸಮಕಾಲೀನ ಯುವಕರನ್ನು ನೋಡ್ತಾ ಇದ್ದಾರೆ, ಅವರ ವಯಸ್ಸಿನ ಮದುವೆ ಆದವರು ಅವರೆಲ್ಲ ಯಾವ್ಯಾವ ಮಟ್ಟದಲ್ಲಿದ್ದಾರೆ, ಅವರು ಎಜುಕೇಶನ್ ಮಾಡಿ ಈ ಥರ ಎಲ್ಲ ಆಗಿ ಮೋಸ ಹೋಗಿ ಮನೆಯಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋದನ್ನ ನೋಡಿದ್ದಾರೆ. ನಾವು ಉತ್ತಮವಾಗಿ ಈಗ ಬೆಳೆದಿರೋದ್ರಿಂದ ಅವರು ಭಾರಿ ಆತ್ಮವಿಶ್ವಾಸವಾಗಿ ಮನೇಲಿ ಊರಲ್ಲಿ ಇದ್ದಾರೆ ಸರ್. ಬಹಳ ಸಂತೋಷ ಜನ್ಮದ ನಾಯಕರೇ. ಇನ್ನು ಏನೆಲ್ಲ ಮಾಡಬೇಕು ಅಂತ ನಿಮ್ಮ ಕನಸುಗಳಿದೆ, ಮುಂದಿನ ದಿನಗಳಲ್ಲಿ ಇನ್ನು ಏನೆಲ್ಲ ಆಗಬೇಕು ಅಂತ ನಿಮ್ಮ ಆಸೆ ಸರ್? ನಾನು ಉತ್ತಮವಾಗಿ ಬೆಳೆ ಬೆಳಿಬೇಕು, ಒಳ್ಳೆ ಪ್ರಗತಿಪರ ರೈತನ ಆಗಬೇಕು. ಆಮೇಲೆ ಹೈಟೆಕ್ ಆಗಿ ನಾನು ಒಂದು ಸಾಕಾಣಿಕೆ ಮಾಡಬೇಕು, ಮೇಕೆ ಸಾಕಾಣಿಕೆನ ಅಂತ ಕನ್ಸ್ಕೊಂಡಿದ್ದೀನಿ ಸರ್. ಅದನ್ನು ಮೂಲತಃ ನಾನು ಒಂದು ಆಗಲೇ ಒಂದು ಆಲ್ರೆಡಿ ನೋಡಿದ್ದೀನಿ, ನೋಡಿ ಇವಾಗ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಇದ್ದೀನಿ ಸರ್. ಅದು ಇನ್ನು ಒಂದು 2 ವರ್ಷದಲ್ಲಿ ಮಾಡೋ ಅನುಭವ ಇದೆ ಸರ್. ಅದು ಅಂದರೆ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಓದಿದ್ದು, ಕಂಪ್ಯೂಟರ್ ಓದಿದ್ದು, ಇವೆಲ್ಲ ಏನಾದ್ರು ಪ್ರಯೋಜನಕ್ಕೆ ಬರ್ತಾವಿಯಾ? ಹೌದು ಸರ್, ಅದು ಒಂದು ಸೈಡ್ ಇದ್ದೇ ಇರ್ತಾರೆ ಸರ್. ನಮ್ಗೆ ಜ್ಞಾನ ಇದ್ದಾಗಲೇ ತಾನೇ ನೀವು ಮುಂದೆ ಹೋಗ್ಬೇಕು. ಈ ಕೃಷಿ ಮಾಡ್ತೀನಿ ಅಂದರೆ ಸುಮ್ಮನೆ ಪೆದ್ದನ್ನ ತಗೊಂಡೋಗಿ ಕೃಷಿ ಮಾಡೋಕ್ಕಾಗಲ್ಲ. ಭೂಮಿ ನೀರು ಬೀಜ ಏನು ಕೊಟ್ಟರು ಅವನು ಮಾಡೋಕ್ಕಾಗಲ್ಲ ಪಾಪ. ಅದಕ್ಕೆ ತಕ್ಕಂತೆ ಕಾಲಾವಕಾಶಗಳಿಗೆ ಗೊಬ್ಬರ ನೀರು ಆ ಬೀಜ ಯಾವ ಬೀಜ ಹಾಕ್ಬೇಕು ಯಾವ ಟೈಮಲ್ಲಿ ಮಾಡಬೇಕು ಎಲ್ಲ ತಿಳ್ಕೊಂಡಿದ್ರೆ ನಮ್ಗೆ ಅನುಭವಕ್ಕೆ ಆ ಥರ ಆಗೋದು ಸರ್. ಬೇಕು, ಎಜುಕೇಷನ್ ಇಂಪಾರ್ಟೆಂಟು. ಭಾಳ ಸಂತೋಷ ಚನ್ಮದ ನಾಯಕರೇ. ಈಗ ನಿಮ್ಮ ಮಾತನ್ನ ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಅವ್ರಿಗೂ ಒಂದು ಆಸೆ ಬಂದಿರುತ್ತೆ ಇಷ್ಟೊತ್ತಿಗೆ ನಾವು ಇನ್ನೊಂದು ಹಾಡು ಕೇಳೋಣ ಅಥವಾ ಇನ್ನೊಂದಿಷ್ಟು ಮಾತಾಡೋಣ ನಿಮ್ಮ ಜೊತೆ ಅಂತ ಹೇಳಿ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು 3 ಸಾರಿ ವಿಧಾನವಾಗಿ ಕನ್ನಡದಲ್ಲಿ ಹೇಳ್ಬಿಡಿ. 7 2 0 4 4 4 8 1 0 4 7 2 0 4 4 4 8 1 0 4 7 2 0 4 4 8 1 0 4 ಭಾಳ ಸಂತೋಷ ಚನ್ಮದ ನಾಯಕ ಅವರೇ. ಇಷ್ಟೊತ್ತು ಕೃಷಿಯಲ್ಲಿ ನಿಮ್ಮ ಅನುಭವ, ಅದರಲ್ಲಿ ನೀವು ಕಂಡಿರುವಂತಹ ಯಶಸ್ಸು, ಯಶಸ್ಸಿನ ಹಿಂದೆ ಇರುವಂತಹ ಶ್ರಮ ಎಲ್ಲವನ್ನ ಕುರಿತಾಗಿ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ಖಂಡಿತ ಇದು ಕೇಳಿದಂಥವ್ರಿಗೆ ಪ್ರಯೋಜನ ಆಗಿದೆ ಅಂತ ನಾವು ಭಾವಿಸ್ತೀವಿ. ಇದಕ್ಕಾಗಿ ನಮ್ಮ ಎಲ್ಲ ರೈತ ಬಂಧುಗಳ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್ ನಿಮಗೂ. ಇದುವರೆಗೆ ಕೃಷಿ ಬದುಕಿನಲ್ಲಿನ ಸಾರ್ಥಕತೆಯನ್ನು ಕುರಿತು HDKOTE ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ ಚೆನ್ನಮಾದ ನಾಯಕ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಕೈತೋಟದ ಪ್ರಾಮುಖ್ಯತೆಯನ್ನು ಕುರಿತು ಮೈಸೂರು ಜಿಲ್ಲೆ ಸುತ್ತೂರಿನಲ್ಲಿರುವ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಗೃಹ ವಿಜ್ಞಾನಿಯಾಗಿರುವ ಶ್ರೀಮತಿ ನೇತ್ರಾವತಿ ಎತ್ತಿನಮನಿ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಯೋಜನೆಯ ನೆರವು ನೈಜ ಫಲಾನುಭವಿಗಳಿಗೆ ದೊರಕುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು ಇಕೆವೈಸಿ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. ಕೇಂದ್ರ ಸರ್ಕಾರವು ಇಕೆವೈಸಿ ಕುರಿತಾದ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದೆ. ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿರುವ ಮೈಸೂರು ಜಿಲ್ಲೆಯ ಎಲ್ಲಾ ರೈತರು ಇಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಇಕೆವೈಸಿಯನ್ನು 2 ವಿಧಾನಗಳಲ್ಲಿ ಕೈಗೊಳ್ಳಬಹುದಾಗಿರುತ್ತದೆ. ರೈತರು HTTP://PMKisan.gov.in ಪೋರ್ಟಲ್ನ ಫಾರ್ಮರ್ಸ್ ಕಾರ್ನರ್ನ ಇಕೆವೈಸಿ ಅವಕಾಶದಡಿ ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯಡಿ ಫಲಾನುಭವಿಯಾಗಿರುವ ಪ್ರತಿಯೊಬ್ಬ ರೈತನ ಆಧಾರ್ ಸಂಖ್ಯೆಯನ್ನು, ನಂತರ ಆಧಾರ್ ಸಂಖ್ಯೆಯೊಂದಿಗೆ ನೋಂದಣಿಯಾಗಿರುವ ಮೊಬೈಲ್ ಸಂಖ್ಯೆಯನ್ನು ದಾಖಲಿಸಬೇಕು. ನಂತರ ಮೊಬೈಲ್ಗೆ ಒಟಿಪಿಯು ರವಾನೆಯಾಗುತ್ತದೆ. ಹೀಗೆ ಸ್ವೀಕರಿಸಿದ ಒಟಿಪಿಯನ್ನು ಪೋರ್ಟಲ್ನಲ್ಲಿ ದಾಖಲಿಸಿ